1800 ಇನ್ನೊಮ್ಮೆ ಕೇಳಿ 1800 4255 3553. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸಮಯ 7:20:32. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ %100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಇಂದು ಮಡಿಕೇರಿ ಆಕಾಶವಾಣಿಯ ಕಚೇರಿ ಕೇಂದ್ರ ಸಭಾಬಾಡಿಲಿ ಹಿರಿಯ ರೇಡಿಯೋ ಉದ್ಘೋಷಕರಾಗಿದ್ದ ಶ್ರೀಯುತ ಸುಬ್ರಾಯ ಸಂಪಾಜೆ 31 ವರ್ಷ ಆಕಾಶವಾಣಿಯಲ್ಲಿ ಚಾಕ್ರಿ ಮಾಡಿ ನಾಳೆ ನಿವೃತ್ತಿಯಾಗಲಿದ್ದ ಶ್ರೀಯುತರಿಗೆ ಇಂದು ಆಕಾಶವಾಣಿಯ ಅಧಿಕಾರಿ ವರ್ಗದವು ಸಿಬ್ಬಂದಿ ವರ್ಗದವು ಹಂಗೆ ಸುದ್ದಿ ಸಮಾಚಾರ ಸುದ್ದಿ ಜೊಂಪೆ ಸೇರಿದಂಗೆ ಬೀಳ್ಕೊಡುವ ಸನ್ಮಾನ ಜಂಬರ ಇಂದು ಆಕಾಶವಾಣಿ ಸಭಾಬಾಡಿಲಿ ನಡೆದು ಈ ಜಂಬರಲ್ಲಿ ಮಾತಾಡಿದ ಅವು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದವು. ಮನಸ್ಸಿದ್ದು ಕೆಲಸ ಮಾಡ್ರೆ ಎಲ್ಲವೂ ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಹೋಗು, ಹಂಗೆ ಸಂಸ್ಥೆ ಕೂಡ ಬೆಳೆದದೆ, ತಮ್ಮ ಸೇವೆಯಲ್ಲಿ ಅವಕ್ಕೆ ಕೈ ಜೋಡಿಸಿ ಕೆಲಸ ಮಾಡ್ದ ಎಲ್ಲವಕ್ಕೆ ಕೂಡ ಧನ್ಯವಾದನ ತಿಳಿಸಿಕೊಟ್ಟು ಇವರ್ನ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನಕ್ಕೆ ಹಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರೇಡಿಯೋ ಸಿಂಗಲ್ ವಿಭಾಗಲಿ 2ನೇ ಇನಾಮನ ಪಡೆದು ಯಕ್ಷಗಾನ ಕಲಾವಿದರು ಕೂಡ ಆಗಿದ್ದು ಸುಬ್ರಾಯ ಸಂಪಾಜೆಯು ಬ್ಯಾರೆ ಬ್ಯಾರೆ ಇನಾಮಗಳಿಗೆ ಭಾಜನರಾಗಿದ್ದು ಗಮನಾರ್ಹ. ಇಂದಿನ ಕಾರ್ಯಕ್ರಮದಲ್ಲಿ ಸಂಸ್ಥೆನ ಮುಖ್ಯಸ್ಥರು ಪಿಎಂ ಜಗದೀಶ್, ತಾಂತ್ರಿಕ ವಿಭಾಗದ ಶಿವಾನಂದ ಸ್ವಾಮಿ, ಪ್ರಸಾರ ನಿರ್ವಾಹಕಿ ಎಂ ಶಕುಂತಲಾ ಸೇರಿದಂಗೆ ಹಂಗೆ ಪಿ ಆನಂದನ್ ಮತ್ತೆ ನಿವೃತ್ತ ಹಿರಿಯ ಉದ್ಘೋಷಕಿ ಶಾರದಾ ನಂಜಪ್ಪನವು ಹಂಗೆ ಎಲ್ಲ ಸಿಬ್ಬಂದಿ ವರ್ಗದವು ಕೂಡಿಯಾಡಿದ್ದು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಹಂಗೆ ಅದರ ಬ್ಯಾರೆ ಬ್ಯಾರೆ ಅಂಗಸಂಸ್ಥೆಗಳ ಸಂಶೋಧನಾ ಕೇಂದ್ರಗ ದೇಶದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಬ್ಯಾರೆ ಬ್ಯಾರೆ ಅಭಿವೃದ್ಧಿ ಇಲಾಖೆಗಳ ಕಡೆಯಿಂದ ಈ ಮುಂಗಾರು ಹಂಗಾಮಿಲಿ ಕೃಷಿಕರಿಗೆ ತಾಂತ್ರಿಕತೆಗಳ ಲಭ್ಯವಾಗುವಂಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ May 29 to June 12 ಮುಟ್ಟ ಹಮ್ಮಿಕೊಳ್ಳಲಾವುಟು. ಈ ಬಗೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಅಭಿಯಾನ ಕಾರ್ಬಾರ್ನ ಕೊಡಗು ಜಿಲ್ಲೆಯಲ್ಲಿ ಹಮ್ಮಿಕೊಂಡಳು. ನಾಳೆಯಿಂದ ಭಾಗಮಂಡಲ ಬಾಳೆಲೆ ಇಲ್ಲಿ ನಡೆದದೆ. June 2 ಶನಿವಾರ ಸಂತೆ ಶ್ರೀಮಂಗಲ, June 3 ಕುಶಾಲನಗರ ಮಡಿಕೇರಿ, 4ನೇ ತಾರೀಕಿಗೆ ಕೊಡ್ಲಿಪೇಟೆ ಸುಂಟಿಕೊಪ್ಪ, 5ನೇ ತಾರೀಕಿಗೆ ಸಂಪಾಜೆ ಅವರೆಗುಂದ, 6ಕ್ಕೆ ಅಮ್ಮತಿ ಶಾಂತಲ್ಲಿ, 7ಕ್ಕೆ ಮಾಲ್ಧರೆ ಕೂತಿ, 9ಕ್ಕೆ ಸೋಮರ್ಪೇಟೆ ತೋಳೂರು ಶೆಟ್ಟಲ್ಲಿ, 10ಕ್ಕೆ ಚೆನ್ನೇನಕೋಟೆ ಚೌಡ್ಲು, 11ಕ್ಕೆ ಗುಡ್ಲೂರು ಕೂಡಿಗೆಹಳ್ಳಿ, 12ಕ್ಕೆ ಹೆಬ್ಬಾಲೆ ಅರೆಯೂರು ಇಲ್ಲಿ ನಡೆದದೆ ತಾ ಗೊತ್ತಾಗುಟ್ಟು. ಮುಂಗಾರು ಮಳೆಗಾಲ ಸಮಯದಲ್ಲಿ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆ ನಡೆದದೆ. ವರ್ಷೋಳ್ನಂಗೆ June 1 to July 30 ಮುಟ್ಟ ರಾಜ್ಯದ ಎಲ್ಲಾ ಸರ್ವಋತು ಕೆರೆಗ, ಜಲಾಶಯ, ತೊರೆ, ಹಳ್ಳಗಳಲ್ಲಿ ಮೀನು ಹಿಡಿಯುವ ಕೆಲಸನ ನಿಷೇಧಿಸಲಾಗುಟ್ಟು. ಈ 2 ತಿಂಗಳ ಮೀನು ಹಿಡಿಯದೆ ಸಂತಾನ ಅಭಿವೃದ್ಧಿಗೆ ಪೂರಕ ವಾತಾವರಣ ಕಲ್ಪಿಸಿಕೊಡಕು, ಹಂಗೆ ಮೀನಿನ ತಳಿಗಳ ಸಂರಕ್ಷಣೆಯಲ್ಲಿ ಇಲಾಖೆಯೊಟ್ಟಿಗೆ ಸಹಕರಿಸುವಂಗೆ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳು. ಶ್ರೀ ಧರ್ಮಸ್ಥಳ ಮಂಜುನಾಥೀಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನ ಕೂಡುಕೂಟಂದ ನಡೆಸ್ತಿರುವ ರುಡ್ಸೆಟ್ ಸಂಸ್ಥೆನ ಕಡೆಯಿಂದ ಅಣಬೆ ಬೇಸಾಯ ಬಗೆಯಲ್ಲಿ 10 ದಿನಗಳ ಪುಕ್ಸಟೆ ತರಬೇತಿನ ಜೂನ್ 17ರಿಂದ ಹಮ್ಮಿಕೊಳ್ಳಲಾಗುತ್ತು. ಗ್ರಾಮೀಣ ನಿರುದ್ಯೋಗಿ ಹೈದಂಗಳಿಗೆ ಹಂಗೆ ಗೂಡೆಗಳಿಗೆ ಅರ್ಚಿನಾ ಕರ್ದೊಳೋ ಅರ್ಜಿ ಹಾಕಿಕೆ ಜೂನ್ 12 ಆಖೇರಿ ದಿನ ಆಗುಟ್ಟು. ರುಡ್ಸೆಟ್ ಸಂಸ್ಥೆನ ಬೆಂಗಳೂರು ಶಾಖೆನ ನಿರ್ದೇಶಕರು ರವಿಕುಮಾರ್ ಅವು ತಿಳಿಸಿಯೋಳೋ. ವಿಶ್ವ ಪರಿಸರ ದಿನಾಚರಣೆ 2025ರ ಅಂಗ ಆಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕೊಡಗು ಇವರ ಕಡೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ May 31ರಂದು ಅಂದರೆ ನಾಳೆ ಹೊತ್ತಾರೆ 9:30 ಗಂಟೆಗೆ ಪ್ರಬಂಧ ಮತ್ತು ಚಿತ್ರ ಬಿಡಿಸುವ ಪೈಪೋಟಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಕೊಡವ ಸಮಾಜ ಅಂಗಸಂಸ್ಥೆ ಮಡಿಕೇರಿ ಇಲ್ಲಿ ನಡೆದಿದೆ. ಕೊಡಗು ಜಿಲ್ಲೆನ ಮೀನುಗಾರಿಕೆ ಇಲಾಖೆ ಕಡೆಯಿಂದ ರಾಜ್ಯ ವಲಯ ಯೋಜನಾ ಕಾರ್ಯಕ್ರಮದ ಅಡಿಲಿ ಮೀನು ಹಿಡಿಯಕ್ಕೆ ಕಿಟ್ಗಳನ್ನ ಪುಕ್ಸಟೆ ಹಾಕಿ ಹಂಚುವ ಮತ್ತೆ ಬೇರೆ ಬೇರೆ ಯೋಜನೆನ ಸೌಲಭ್ಯನ ಪಡ್ಕೊಂಬಕ್ಕೆ ಅರ್ಹ ಮೀನುಗಾರರಿಗೆ ಮೀನು ಕೃಷಿಕರಿಂದ ಅರ್ಜಿನ ಕರ್ದೊಳೋ ಅರ್ಜಿ ಹಾಕಿಕೆ June 30 ಆಖೇರಿ ದಿನ ಆಗುಟ್ಟು. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಕೃತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನಾ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ PUCಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಂಗಳೂರು. ಇಲ್ಲಿ ಏವಿಯೇಷನ್, ಕ್ಯಾಬಿನ್ ಕ್ರೂ, ಗ್ರೌಂಡ್ ಸ್ಟಾಫ್, ಪೈಲಟ್, ಐಯಾಟಾ, ಏರ್ ಟಿಕೆಟಿಂಗ್, ಹಾಸ್ಪಿಟಾಲಿಟಿ, ಟ್ರಾವೆಲ್ ಅಂಡ್ ಟೂರಿಸಂ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಮಾಸ್ ಮೀಡಿಯಾ ಕಮ್ಯುನಿಕೇಶನ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ವಿತ್ ಸ್ಯಾಬ್. ಡಿಪ್ಲೊಮಾ ಮತ್ತು ಎಲ್ಲಾ ಡಿಗ್ರಿ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಲಿಯುವಾಗ ಅರ್ನ್ ವೈಲ್ ಲರ್ನ್ ಅವಕಾಶ ಮತ್ತು 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7848820414 ಆರ್ 9845112005. ಉನಿಮಾನಿಸ್ನಲ್ಲಿ 1 KVA ಇಂದ 300 KVA ವರೆಗಿನ ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್ಸ್, ಸ್ಟಿಲ್, ಹಸ್ಕೋಬರ್ನ, ಹೋಂಡಾ, ವೋಲಿಯಮ್ಯಾಕ್, ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗದೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷಿನ್, 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿಮಾನಿಸ್, ಕೈಕೇರಿ, ಗೋಣಿಗೊಬ್ಬರು ಮತ್ತು ಬಿಳಿಗೇರಿ. ಕಾಲ್ 8722004039. ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನಿ, ಕ್ಲಾಸ್ ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಟ್, ಗೋಣಿಗೊಪ್ಪ. ಚಂಬೆಬೆಳ್ಳೂರು ಗ್ರಾಮದ ಮಂಡೆಪಂಡ ಒಕ್ಕ, ಈ ಕುರಿ ಕೊಡವ ಒಕ್ಕೊಡಕ್ಕೊಡ ನಡುವತ್ರ ಹಾಕಿ ಕಳಿ ಮುದ್ದಂಡ ಕಪ್ ಗದ್ದಂಡ ಮಾರಿಪತ್ತು. ಇದೇ June 1 ನಾರಾಚ ಒತ್ತೊರ್ಮೆ ಕೂಟದ್ನ ಒಕ್ಕ ಐನ್ಮನೆಯಲ್ಲಿ ಮಜ್ಜನ 12 ಗಂಟೆಗೆ ಬೆಚ್ಚಂಡಿತು. ಒಕ್ಕಕಾರ, ತಾಮನೆ ಪೊಮ್ಮಕ್ಕ, ಊರುಕಾರ, ಬೆಂದು ಚಂಗಾದಿಯ ಈ ಒತ್ತೊರ್ಮೆ ಕೂಡಿತು ಕೂಡಿಯಾರೊಂದು ಕೇಟಣಿತು ಮಂಡೆಪಂಡ ಒಕ್ಕಕಾರ. ಕುಂದ ಈಚೂರು ಗ್ರಾಮತ್ರ ಭೂವಾಡಿರ ಒಕ್ಕಕಾರ ಮುಂದ ಕಾಲಕೊಮ್ಮ ನಡ್ತುವ ಮಂದನ ಮೂರ್ತಿ ಸಾರ್ತಾವು ತೆರೆ ಇದೇ June 1 ನಾರಾಚೆ ಬೈಟ್ 10 ಗಂಟೆಲಿಂಜಿ ದಂಡನೆ ತಾರೀಖು ತಿಂಗಳಾಚೆ ಬೈಟೆ ಗೆತ್ತರೆ ಒಕ್ಕತ್ರ 5 ಮನೆಯಲ್ಲಿ ನಡಪ. ಒಕ್ಕಕಾರ ಊರು ನಾಡಕಾರ ತಾಮನೆ ಮೌಳ್ಯ ಬೆಂದು ಚಂಗಾದಿಯಲ್ಲ ಬಂತು ದೇವಡ ತೀರ್ಥ ಪ್ರಸಾದ ಪಡೆದು ಭೂವಾಡಿರ ಒಕ್ಕಕಾರ ಕಟ್ಟಣಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ವಿರಾಸುಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. Up to 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಮಡಿಕೇರಿ ಆಕಾಶವಾಣಿರ ಮಧುರವಾನ ಸ್ವರಕಾರಳಾನ 31 ಕಾಲ ಸೇವೆ ಮಾಡಿನ ಪೆರಿಯ ಉದ್ಘೋಷಕಂಗ ಸುಬ್ರಾಯ ಸಂಪಾಜೆ ಇಂಗಕ್ ಸೇವೆಂಜಿ ಬುಟ್ಟುಕೊಡುಪ ಕಾರ್ಯಕ್ರಮ ಇಂದು ಮಡಿಕೇರಿ ಆಕಾಶವಾಣಿರ ಸಭಾಂಗಣತ್ತು ನಡೆದತ್ತು. ಕೈಂಜ 3 ದಶಕತಂಜ ಕೇಟ್ಟಂಡು ಬಂತುಳ್ಳ ಈ ಸ್ವರ ನಾಳಾಂಕೆ 31 ತಂಗಡ ಆಕಾಶವಾಣಿ ಸೇವೆಂಜ ನಿವೃತ್ತಿಯಾಯನುಂಡು. 87 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನತ್ತು ಗೌರವ ತೊಮ್ಮಾನ ಪಡೆದ ಇಂಗ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತ ಸೇವೆಗೆ ಪ್ರಸಾರ ಭಾರತಿ ಏರ್ಪಾಡು ಮಾಡಿ ತಿಂಜ ಪಿಂಜ 2014-15 ರಾಜ್ಯಮಟ್ಟದ ವಾರ್ಷಿಕ ಪೈಪೋಟಿಲು ಕುಟುಂಬ ಬಾಂಧವ್ಯ ಇಂಡಮೀದ ರಚನೆ ಪಿಂಜ ನಿರ್ಮಾಣತ್ಲ ರೇಡಿಯೋ ಜಿಂಗಲ್ ವಿಭಾಗತ್ಲ ದಂಡನ ಇನಾಮ ಪಡೆದಂಡತ್ತು. ಅಲ್ಲತ್ತ ಯಕ್ಷಗಾನ ಕಲಾ